ತರಕಾರಿ ಹಾಗೂ ಜಾನುವಾರು ಸಾಕಾಣಿಕೆ ಹಾಗೆ ಸಾವಯವ ಕೃಷಿ ಗ್ರಾಹಕ ಬಳಗದ ಸಕ್ರಿಯ ಸದಸ್ಯರು ಆಗಿದ್ದಾರೆ. ಇವರ ಒಂದು ಸಂದರ್ಶನವನ್ನು ಮಾಡಲಿಕ್ಕಿದ್ದೇವೆ. ಇವರ ಮನೆಗೆಲ್ಲ ಭೇಟಿ ಕೊಟ್ಟು ಈಗಷ್ಟೇ ನಾವು ದನಗಳನ್ನೆಲ್ಲ ನೋಡಿ ಬಂದಿದ್ದೇವೆ, ಹಾಗೆ ತರಕಾರಿಗಳನ್ನೆಲ್ಲ ನೋಡಿ ಬಂದಿದ್ದೇವೆ. ಕೃಷಿಯು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವರ ಒಂದು ಅನುಭವಗಳನ್ನು ನಾವು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸರ್, ನಿಮಗೆ ಈ ಸಾವಯವ ಕೃಷಿ ಈ ಬಗ್ಗೆ ನಿಮಗೆ ಒಂದು ಆಸಕ್ತಿ ಮೂಡಲಿಕ್ಕೆ ಪ್ರೇರಣೆ ಏನು ಅಂತ ಹೇಳ್ಬೋದಾ ಸರ್? ಸಾಧಾರಣ 30 ವರ್ಷದಿಂದ ನನ್ನ ತಂದೆಯವರು ಮತ್ತು ಹಿರಿಯರ ಕಾಲದಿಂದ ರಾಸಾಯನಿಕ ಗೊಬ್ಬರ ಹಾಕಿ ಕೃಷಿ ಮಾಡ್ತಾ ಇದ್ದರು. ಆನಂತರ ಶಿಶಲ್ ಶೆಟ್ಟಿ ಮತ್ತು ರಮೇಶ್ ರಾವ್ ಇವರನ್ನೆಲ್ಲ ಸೇರಿಕೊಂಡು ರಾಸಾಯನಿಕ ಮುಕ್ತ ಕೃಷಿ ಮಾಡಬೇಕು ಅಂತ ಸಾವಯವಕ್ಕೆ ನಾವು ಬಂದೆವು. ಸಾಧಾರಣ 30 ವರ್ಷದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. 30 ವರ್ಷದಿಂದ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ನಾವು ಹಾಕ್ತಾ ಇಲ್ಲ. ತರಕಾರಿ ಆಗಲಿ, ತೋಟ ಇದು ಅಡಿಕೆ ಬೆಳೆ ಆಗಲಿ, ತೆಂಗು ಬೆಳೆ ಆಗಲಿ, ಯಾವುದಕ್ಕೂ ರಾಸಾಯನಿಕ ಗೊಬ್ಬರವನ್ನು ಮುಟ್ಟದೆ 30 ವರ್ಷ ಆಯಿತು. ಸಾವಯವ ಕೃಷಿ ಅಂತ ಹೇಳಿದರೆ ನಮ್ಮಲ್ಲಿ ಡೈರಿ ಇದೆ, ಅದೇ ಗೊಬ್ಬರವನ್ನು ಇಡೀ ನಮ್ಮ ಜಾಗಕ್ಕೆ ನಾವು ಹಾಕ್ತಾ ಇದ್ದೇವೆ. ಈ ಥರ ನೀವು ಸಾವಯವ ಕೃಷಿಗೆ ಹೆಚ್ಚು ಒಲವು ತೋರಿಸಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಈಗ ನಿಮಗೆ ನಿಮ್ಮ ಕೃಷಿಯಲ್ಲಿ ಏನೆಲ್ಲ ಉತ್ಪನ್ನಗಳು ಬೆಳೆಸ್ತಾ ಇದ್ದೀರಾ? ನಾವೀಗ ಇದಕ್ಕೆ ತರಕಾರಿಗೆ ತುಂಬ ಆದ್ಯತೆ ಕೊಡ್ತಾ ಇದ್ದೇವೆ. ತರಕಾರಿ ಅಂತ ಹೇಳಿದರೆ ವಿಷಮುಕ್ತ ಆಹಾರ ಕೊಡಬೇಕು, ನಾವು ತಿನ್ನುವ ಆಹಾರ ಕೂಡ ವಿಷಮುಕ್ತವಾಗಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯದಲ್ಲಿ ಏರುಪೇರು ಆಗಲಿಕ್ಕೆ ಈ ವಿಷಮುಕ್ತ ಆಹಾರಗಳನ್ನು ತಿಂದಾಗ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಹಾಗಾಗಿ ನಾನು ಅದನ್ನು ಅಧ್ಯಯನ ಮಾಡಿಕೊಂಡು 30 ವರ್ಷದಿಂದ ಈ ಸಾವಯವ ತರಕಾರಿಗಳನ್ನು ಮಾಡಿ ಮಂಗಳೂರು ಹತ್ರ ವಾರಕ್ಕೊಮ್ಮೆ ಹೋಗಿ ಅದನ್ನು ನಾವೇ ಸ್ವಂತ ಗ್ರಾಹಕರಿಗೆ ಅದನ್ನು ಮಾರುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಉದ್ದೇಶ ಇಷ್ಟೇ, ಮುಕ್ತ ಅಂದರೆ ರಾಸಾಯನಿಕ ಮುಕ್ತ ಆಹಾರ ಇರಬೇಕು. ನಮ್ಮ ಶರೀರಕ್ಕೆ ಸಾವಯವ ಅಂತ ಹೇಳಿದರೆ ಅದೊಂದು ಮದ್ದು ಇದ್ದ ಹಾಗೆ, ರಾಸಾಯನಿಕ ಹಾಕಿದ ಕೂಡಲೇ ಆ ರಾಸಾಯನಿಕ ಹಾಕಿದ ಜಾಗದಲ್ಲಿ ಈ ಎರೆಹುಳು ಅಂತ ಹೇಳುವಂಥ ಒಂದು ಹುಳ ಕೂಡ ಅದರಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಈ ಸಾವಯವ ಹಾಕಿದರೆ ಈ ಗೊಬ್ಬರ ಮತ್ತು ಹಟ್ಟಿ ಗೊಬ್ಬರ ಮತ್ತು ಎಲೆ ಗೊಬ್ಬರವನ್ನು ಹಾಕಿದಾಗ ಅದರಲ್ಲಿ ಆ ಎರೆಹುಳು ಅಂತ ಹೇಳುವಂಥದ್ದು ಯಥೇಚ್ಛವಾಗಿ ಬರ್ತದೆ. ನಮ್ಮ ಇಡೀ ಜಾಗದಲ್ಲಿ ಎಲ್ಲಿ ನೀವು ಹಾರೆ ಹಾಕಿದರೂ ಕೂಡ ಎರೆಹುಳು ಇಲ್ಲದ ಜಾಗ ನಮ್ಮಲ್ಲಿಲ್ಲ. ಆ ರೀತಿಯ ಈ ರಾಸಾಯನಿಕ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ ಆ ಎರೆಹುಳುಗಳು ಮರಣ ಹೊಂದ್ತದೆ, ಸಾಯ್ತವೆ. ಹಾಗಂತೇಳಿ ಆ ಎರೆಹುಳು ಇಲ್ಲದ ರೈತನ ಮಿತ್ರ ಅಂತ ಹೇಳ್ತಾ ಇದ್ದಾರೆ ಎರೆಹುಳುವನ್ನು. ಆ ಎರೆಹುಳು ಆಗಬೇಕು ಅಂತ ಆದರೆ ಈ ರಾಸಾಯನಿಕವನ್ನು ಹಾಕಿದರೆ ಆ ಎರೆಹುಳು ಬದುಕುವಂಥ ಸಾಧ್ಯತೆಗಳು ಬಹಳ ಕಡಿಮೆ. ಈ ಸಾವಯವದಲ್ಲಿ ಅದು ತನ್ನಷ್ಟಕ್ಕೆ ಅದು ಇದನ್ನು ತಿಂದುಕೊಂಡು ನಾವು ಈಗ ಅದು ಹಾರೆಯನ್ನು ಹಾಕಿದ ಕೂಡಲೇ ಅದು 2 ತುಂಡಾದರೂ ಅದು ಬದುಕುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಸಾಯುವುದಿಲ್ಲ ಈ ಎರೆಹುಳುಗಳು. ಹಾಗಂತೇಳಿ ರಾಸಾಯನಿಕ ಹಾಕಿದ ಕೂಡಲೇ ಆ ಜಾಗದಲ್ಲಿ ಯಾವುದೇ ಒಂದು ಹುಲ್ಲು ಕೂಡ ಬರ್ತಾ ಇಲ್ಲ. ಮತ್ತು ಅದರ ರಾಸಾಯನಿಕದ ವ್ಯವಸ್ಥೆ ಏನು ಅಂತ ಹೇಳಿದರೆ 3-4 ವರ್ಷ ಒಳ್ಳೆ ಫಸಲು ಸಿಗ್ತದೆ. ಆನಂತರ ಆ ಗಿಡ ಸತ್ತ ಜಾಗದಲ್ಲಿ ವಾಪಸ್ ಇನ್ನೊಂದು ಗಿಡ ನೆಟ್ಟರು ಕೂಡ ಬದುಕುವಂಥ ಪ್ರಮೇಯ ಬಹಳ ಕಡಿಮೆ. ಇದು ನನ್ನ ಸ್ವಂತ ಅನುಭವ. ಹಾಗಂತೇಳಿ ಇದನ್ನು ಸಾವಯವವನ್ನು ಹಾಕಿದ ಮೇಲೆ ಅದರಲ್ಲಿ ಹುಲ್ಲು ನಮ್ಮ ತೋಟಕ್ಕೆ ಯಥೇಚ್ಛವಾಗಿ ಬರ್ತಾ ಇದೆ. ಅದನ್ನು ನಮ್ಮ ದನಗಳಿಗೆ ಬೇಕಾದಷ್ಟು ಹುಲ್ಲುಗಳು ಅಲ್ಲಿ ಆಗ್ತದೆ. ಈ ರಾಸಾಯನಿಕ ಆಗಿದ್ರೆ ರಾಸಾಯನಿಕ ವ್ಯವಸ್ಥೆಗಳನ್ನು ನಾವು ಹೊಂದಿಕೊಂಡ್ರೆ ಅದಕ್ಕೆ ಹುಲ್ಲು ಕೂಡ ಆ ಜಾಗದಲ್ಲಿ ಆಗ್ತಾ ಇಲ್ಲ. ಇದು ನನ್ನ ಸ್ವಂತ ಅನುಭವ. ಈಗ ಎಷ್ಟು ಎಕರೆ ಭೂಮಿ ನಿಮ್ಮಲ್ಲಿ ಕೃಷಿ ಭೂಮಿ ಇದೆ ಸರ್? ನಮ್ಮಲ್ಲಿ ಒಟ್ಟು 3.25 ಎಕರೆ ಎಲ್ಲ ಕೃಷಿ ಭೂಮಿ ಇದೆ. ಅದರಲ್ಲಿ ಇಡೀ ಗುಡ್ಡದಲ್ಲಿ ಕೂಡ ನಾವು ಅದನ್ನೇ ಕೃಷಿ ಮಾಡ್ತಾ ಇದ್ದೇವೆ. ಅದರ ಎಡೆಯಲ್ಲಿ ಈ ಪೇರಳೆ, ಹಲಸು ಮತ್ತು ಈ ದೊಡ್ಡ ಜಾತಿಯ ನಿಂಬೆಗಳು ಇದನ್ನೆಲ್ಲ ಹಾಕಿದ್ದೇವೆ. ಈಗ ಸದ್ಯಕ್ಕೆ ಇನ್ನು ಫಲ ಬರಬೇಕಾದ್ರೆ 3-4 ವರ್ಷ ಆಗಬೇಕು. ಅದಕ್ಕೆ ಈಗ 2ನೇ ವರ್ಷ ನಡೀತಾ ಇದೆ. ಉದ್ದೇಶ ಇಷ್ಟೇ, ಎಲ್ಲವೂ ಈ ರಾಸಾಯನಿಕ ಮುಕ್ತ ಮಾಡಿಕೊಂಡು ಸಾವಯವ ಆದರೆ ಒಳ್ಳೆಯದು ಅಂತ ಹೇಳಿಕೊಂಡು ಇಡೀ ನಮ್ಮ 3.25 ಎಕರೆಯಲ್ಲಿ ಈಗ ಅದನ್ನು ಕೃಷಿ ಮಾಡ್ತಾ ಇದ್ದೇವೆ. ಯಾವುದೆಲ್ಲ ಬೆಳೆಗಳು ಈ ಕೃಷಿಯ ಭೂಮಿಯಲ್ಲಿ ಬೆಳೆಸ್ತಾ ಇದ್ದೀರಾ? ಅಡಿಕೆ ಇದೆ ಮೊದಲಿಂದಲೂ. ಸಾಧಾರಣ ತಂದೆಯ ಕಾಲದಿಂದ ಅಜ್ಜನ ಕಾಲದಿಂದಲೂ ಅಡಿಕೆ ಇತ್ತು. ಅಜ್ಜನ ಕಾಲದಿಂದ ನಂತರ ನಮ್ಮಲ್ಲಿ ಭತ್ತ ಇತ್ತು. ಭತ್ತ ಇರುವಾಗ ಅದಕ್ಕೆ ಈ ಕೂಲಿ ಆಳುಗಳ ಕಷ್ಟವನ್ನು ನೋಡಿ ಅಡಿಕೆ ಇಟ್ಟೆವು. ಈಗ ಅಡಿಕೆ ಇಟ್ಟ ಮೇಲೆ ಆ ಭತ್ತದಷ್ಟೇ ಕಷ್ಟ ಕೂಡ ಈಗ ಅಡಿಕೆಯಲ್ಲಿದೆ. ಒಂದನೆಯದಾಗಿ ಏನಂತ ಹೇಳಿದರೆ ಮದ್ದು ಬಿಡುವಂತಹ ಕೂಲಿ ಆಳುಗಳು ಇರುವುದಿಲ್ಲ, ಸಿಗುವುದಿಲ್ಲ. ಎರಡನೇ, ಈ ವರ್ಷದ ಮಳೆ ಜಾಸ್ತಿ ಆದ ಕಾರಣ ಒಂದು ಕೊಳೆ ರೋಗದಲ್ಲಿ ಬಹಳ ಕಷ್ಟ ಆಗಿ ಬಹಳ ನಷ್ಟ ಆಗಿದೆ. ಎರಡನೇದಾಗಿ ಈಗಾಗಲೇ ಅಲ್ಲಲ್ಲಿ ಕಂಗುಗಳು ಸಾಯ್ತಾ ಇದೆ, ಈ ಕೊಳೆ ರೋಗ ಜಾಸ್ತಿ ಆಗಿದೆ. ಹಾಗಂತೇಳಿ ಅಡಿಕೆಗೆ ಧಾರಣೆ ಇದೆ, ರೇಟ್ ಇದೆ. ಮತ್ತೆ ಅಡಿಕೆಗೆ ಧಾರಣೆ ಇದ್ರೂ ಕೂಡ ಅದನ್ನು ಉಳಿಸುವಂತಹ ವ್ಯವಸ್ಥೆಗಳು ಬಹಳ ಕಡಿಮೆ ಹೋಗ್ತದೆ. ಯಾಕಂದ್ರೆ ಕೂಲಿ ಆಳುಗಳ ಸಮಸ್ಯೆ, ಮತ್ತೆ ಈ ಎಡೆಬಿಡದ ಈ ವರ್ಷದ ಮಳೆಯಲ್ಲಿ ಎಡೆಬಿಡದ ಮದ್ದು ಬಿಡುವಂತಹ ವ್ಯವಸ್ಥೆನೆ ಟೈಮೇ ಆಗಲಿಲ್ಲ. ಯಾಕಂತ ಹೇಳಿ ಎರಡು ಮೂರು ತಿಂಗಳಲ್ಲಿ ಬಿಸಿಲು ಬೀಳುವಂತಹ ಪ್ರಮೇಯನೇ ಇರಲಿಲ್ಲ. ಹೀಗಾಗಿ ಅಡಿಕೆ ಕೂಡ ಇನ್ನಿನ ಭವಿಷ್ಯದಲ್ಲಿ ಬಹಳ ಕಷ್ಟ ಇದೆ. ಹಾಗಾಗಿ ನಾವು ಜಾಸ್ತಿ ಈಗ ತರಕಾರಿ ಕೃಷಿ ಅಂದರೆ ಮೂರು ತಿಂಗಳ ಒಳಗೆ ಅದರ ವ್ಯವಸ್ಥೆ ಆಗಿಬಿಡ್ತದೆ. ಮೂರು ನಾಲ್ಕು ತಿಂಗಳ ಒಳಗೆ ಆದಾಯವಾಗಿ ನಾವು ಸಾವಯವ ಮಾರ್ಕೆಟ್ ಅಂತ ಹೇಳಿ ಕೊಂಡೋದ್ರೆ ಅದಕ್ಕೆ ನಮಗೆ ತಿಂಗಳಿಗೆ ಒಂದು ಕೆಜಿಗೆ 100 ರೂಪಾಯಿಗೆ ಅವರು ಅಲಸಂದೆಗೆ 100 ರೂಪಾಯಿಗೆ ಕೊಡ್ತಾರೆ, ತಗೊಳ್ತಾರೆ ಅವರು ಕೂಡ. ಯಾಕಂತೇಳಿ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅವರು ಕೊಡುವಂಥ, ನಾವು ಕೊಡುವಂಥ ಯಾವುದೇ ತರಕಾರಿಗಳನ್ನು ನಮ್ಮ ವಿಶ್ವಾಸದ ಮೇಲೆ ಅವರು ತಗೊಳ್ಳೋದು. ಅಂದರೆ ಅವರು ಎರಡು ಮೂರು ಸಲ ಸಾವಯವದ ಬಳಗದವರು ನಮ್ಮ ಮನೆಗೆ ಬಂದು ನಮ್ಮ ಇಡೀ ಜಾಗಕ್ಕೆ ಬಂದು ಅವರು ಅದನ್ನು ಅಧ್ಯಯನ ಮಾಡಿಕೊಂಡು ಇವರು ಸಾವಯವ ಹೌದೋ ಅಥವಾ ರಾಸಾಯನಿಕವೋ ಅಂತ ಪರಿಶೀಲಿಸಿ ನಮ್ಮನ್ನು ನಮ್ಮ ಮಾರ್ಕೆಟ್ ಅಂತ. ಹಾಗಂತೇಳಿ ನಾವು ಬೇರೆ ಜನಗಳಿಗೆ ನಾವು ವಿಷಮುಕ್ತ ಆಹಾರ ಕೊಟ್ಟರೆ ಅದು ದೇವರು ನಮಗೆ ಅದನ್ನು ತಿರುಗಿಸಿಕೊಡುವಂತಹ ಪ್ರಮೇಯ ಕೂಡ ಇದೆ. ಯಾಕಂತ ಹೇಳಿದ್ರೆ ನಾವು ಎಷ್ಟು ಸಮಯ ಅದನ್ನು ಮಾಡುವಂತಹ ಸ್ಥಿತಿ ನಿರ್ಮಾಣ ಆದರೂ ಕೂಡ ಈ ವ್ಯವಸ್ಥೆಗೆ ದೇವರು ಏನು ಕೊಟ್ಟಿದ್ದಾರೆ ಅದನ್ನು ನಾವು ಜನಗಳಿಗೂ ತಿನ್ನುವಂಥ ವ್ಯವಸ್ಥೆ ನಾವು ಇದು ಮಾಡ್ತಾ ಇದ್ದೇವೆ. ನಮ್ಮ ಊರಿನ ಮಾರ್ಕೆಟ್ಗಿಂತ ಈ ಸಾವಯವ ಮಾರ್ಕೆಟ್ ನಮಗೆ ತುಂಬ ಲಾಭದಾಯಕ ಅಂತಲ್ಲ, ಆದರೂ ಈ ಗ್ರಾಮೀಣ ಪ್ರದೇಶಕ್ಕಿಂತ ಅಲ್ಲಿ ಸ್ವಲ್ಪ ನಮಗೆ ಹೋಗುವ ಬರುವ ಖರ್ಚು ಆದರೂ ಕೂಡ ಅವರು ಅದನ್ನು ತಿನ್ನುತ್ತಾರೆ. ಒಂದು ಸಂತೋಷ ಏನಂತ ಹೇಳಿದರೆ ನಾವು ತಿನ್ನುವಂಥ ಆಹಾರ ಅವರಿಗೂ ಒಳ್ಳೆ ಆಹಾರ ಕೊಡಬೇಕು, ಮತ್ತು ಅವರಿಗೂ ಅದನ್ನು ಯಾಕಂತೇಳಿ ವಿಷಮುಕ್ತ ಆಹಾರ ಕೊಡಬೇಕು ಎನ್ನುವ ಉದ್ದೇಶ ನಮ್ಮದು ಆಗಿದೆ. ಹಾಗಂತೇಳಿ ಈ ಅಡಿಕೆ ತೋಟ ಮತ್ತು ಇದ್ದದ್ದನ್ನು ಬಿಡಲಿಕ್ಕಾಗುವುದಿಲ್ಲ, ಅದನ್ನು ಕೂಡ ಅದರೊಟ್ಟಿಗೆ. ಹಾಗಂತೇಳಿ ಜಾಸ್ತಿ ನಾವು ಈಗ ಇದನ್ನು ತರಕಾರಿಯ ಮೇಲೆ ಕೃಷಿಗೆ ತುಂಬ ಒತ್ತು ಕೊಡ್ತಾ ಇದ್ದೇವೆ. ಯಾಕಂತೇಳಿ ಅದು ಎರಡು ಮೂರು ತಿಂಗಳಲ್ಲಿ ಅದರ ವ್ಯವಸ್ಥೆಗಳು ಆಗಿಬಿಡ್ತದೆ. ಅಲಸಂದೆ 3 ತಿಂಗಳೊಳಗೆ ಅದನ್ನು ಒಂದು ವೇಳೆ ಎಲ್ಲಿಯಾದರೂ ಏನಾದರೂ ರೋಗ ಬಂದ ಅಥವಾ ಏನಾದರೂ ಕೀಟಗಳ ಉಪದ್ರವಗಳು ಏನಾದರೂ ಆದರೂ ಕೂಡ 3 ತಿಂಗಳೊಳಗೆ ಅದರ ರಿಸಲ್ಟ್ಗಳು ಗೊತ್ತಾಗ್ತದೆ. ಈ ಅಡಿಕೆ ತೋಟ ಅಥವಾ ತೆಂಗಿನ ತೋಟದಲ್ಲಿ ಹಾಗೆಲ್ಲ ಒಂದು ಗಿಡ ನೆಟ್ಟು 5 ವರ್ಷದವರೆಗೆ ನಾವು ಕಾಯಬೇಕು, 5 ವರ್ಷದ ನಂತರ ಅದರ ಫಸಲು ಕೊಡುವಂಥದ್ದು. ಆನಂತರ ಈ ನಮ್ಮ ಕೃಷಿಕರ ಒಂದು ದೊಡ್ಡ ಇದು ಅಂತ ಹೇಳಿದರೆ ಒಂದು ಅಡಿಕೆಯ ತೋಟವನ್ನು ತಟ್ಟು ಮಾಡಿಕೊಂಡು ಅಥವಾ JCPಯಿಂದ ಲೆವೆಲ್ ಮಾಡಿಕೊಂಡು ಆ ಲೆವೆಲ್ ಮಾಡಿದ ನಂತರ ಗಿಡ ಇಟ್ಟು 5 ವರ್ಷದವರೆಗೆ ಲೆಕ್ಕ ಹಾಕಲಿಕ್ಕೆ ಹೋಗುದು. ಈ ಲೆಕ್ಕ ಹಾಕುವಾಗ 5 ವರ್ಷದ ನಂತರ ಅದರಲ್ಲಿ ಫಸಲು ಬಿಡುವಾಗ ಇವನು ಆ ಲೆಕ್ಕವನ್ನು ಹಾಕಿದ್ರು. ಈ ತರಕಾರಿ ಮಾಡುವುದಕ್ಕಿಂತಲೂ ಅದಕ್ಕೂ ಸರಿದೂಗ್ತದೆ ಅದು ವ್ಯವಸ್ಥೆಗಳು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಅಡಿಕೆ ತೋಟಕ್ಕೆ ತುಂಬ ಒಂದು ಪರಿಸರ ಒಗ್ಗಿಕೊಂಡಿದೆ. ಹಾಗಂತೇಳಿ ಮುಂದಿನ ವ್ಯವಸ್ಥೆಗಳಲ್ಲಿ ಈ ಕೂಲಿ ಆಳುಗಳ ಸಮಸ್ಯೆಯಿಂದ ಯಾರು ಕೂಲಿ ಆಳುಗಳು ಸಿಗುದಿಲ್ಲೋ ಅವಾಗ ಯಥೇಚ್ಛವಾಗಿ ಈ ಅಡಿಕೆ ತೋಟ ಬೇಡ ಬೇಡ ಎನ್ನುವ ರೇಟ್ ಒಂದು 500-600 ರೂಪಾಯಿ ಇದ್ರು ಅದನ್ನು ಮನೆಗೆ ತಂದು ತೋಟದಿಂದ ಮನೆಗೆ ತಂದು ಇಲ್ಲಿ ಹಾಕುವಾಗ ಅದರ ಲೆಕ್ಕಾಚಾರ ಹಾಕಿದ್ರೆ ಬಹಳ ನಷ್ಟ ಆಗಿ ಬಿಡ್ತದೆ ಅದರ ವ್ಯವಸ್ಥೆಗಳು. ಆದ್ರೆ ಬಿಡ್ಲಿಕ್ಕೆ ಆಗುದಿಲ್ಲ ಇದ್ದದನ್ನು ಇದ್ದದನ್ನು ಅದನ್ನು ಬಿಟ್ಟರೆ ಮತ್ತೆ ಈ ತರಕಾರಿ ಆಗುದು ಕೂಡ ಹಾಗೆ ವ್ಯವಸ್ಥೆ ನೆರಳಲ್ಲೇ ಆಗುದಿಲ್ಲ. ಅದಕ್ಕೆ ಬಿಸಿಲು ಬೇಕು, ಒಳ್ಳೆ ಬಿಸಿಲು ಬೀಳಬೇಕು, ಮತ್ತೆ ಸಂಜೆ ಬೆಳಿಗ್ಗೆ ಸಮಯ ನೀರು ಕೊಡಬೇಕು, ಸಂಜೆ ನೀರು ಕೊಡಬೇಕು, ಆದರೂ ತೊಂದರೆ ಆಗುದಿಲ್ಲ. ಅದರ ರಿಸಲ್ಟ್ಗಳು 3 ತಿಂಗಳೊಳಗೆ ನಮಗೆ ಅದರ ಗೊತ್ತಾಗ್ತದೆ. ಮತ್ತೆ ಲಾಭದಾಯಕ ವ್ಯವಸ್ಥೆ ತರಕಾರಿ ಇದರಲ್ಲಿ ಈ ತೋಟಕ್ಕಿಂತ. ತೋಟ ಅಂತ ಹೇಳಿದ್ರೆ ಅದರ ವ್ಯವಸ್ಥೆಗಳು ಒಮ್ಮೆ ನಾನು ಇನ್ನೊಮ್ಮೆ ಪುನರುಚ್ಚಾರಣೆ ಮಾಡಲಿಕ್ಕೆ ಹೋಗುದಿಲ್ಲ, ಅಷ್ಟು ಕಷ್ಟ ಇದೆ. ಈಗಿನ ಭತ್ತದಲ್ಲಿ ಮೊದಲು ಭತ್ತ ಅಂತ ಹೇಳುವಾಗ ನಾವು ತಿನ್ನುವಂಥ ಅದು ನಮಗೆ ದಿನನಿತ್ಯ ಹೊಟ್ಟೆಗೆ ಬೇಕಾದಂಥ ಮನುಷ್ಯರಿಗೆ ಬೇಕಾದಂಥ ಅನ್ನ ಅಥವಾ ಭತ್ತ. ಅದು ಮೊದಲಿನ ಕಾಲದಲ್ಲಿ ಮನೆಯಲ್ಲಿ ಯಥೇಚ್ಛವಾಗಿ ಜನಗಳು ಸಂಬಂಧಗಳು ಅಣ್ಣ ತಮ್ಮಂದಿರು ಎಲ್ಲ ಒಟ್ಟಿಗೆ ಇರುವಾಗ ಆ ಕೆಲಸಗಳು ಒಟ್ಟಿಗೆ ಆಗ್ತಾ ಇದ್ದವು. ಈಗಿನ ಪರಿಸ್ಥಿತಿಯಲ್ಲಿ 3-4 ಜನ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಇದ್ರೆ ಅವರಿಗೆ ಬೇರೆ ಬೇರೆ ಮನೆ ಆಗುವಾಗ ಸಂಸಾರಗಳು ಚಿಕ್ಕದಾಗಿ ಹೋಗಿ ಆನಂತರ ಈ ದುಡಿಯುವಂತ ವ್ಯವಸ್ಥೆಗಳು ಕೂಡ ಹಾಗೆ ಆಗಿದೆ. ಮೊದಲಿನ ಕ್ರಮ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ಕುಟುಂಬ ಕೂಡು ಕುಟುಂಬ ಆಗಿ ಇರುವಾಗ ಅದು ಒಳ್ಳೆ ರೀತಿಯಲ್ಲಿ ನಾವು ಒಳ್ಳೆ ಆಹಾರವನ್ನು ತಿಂತಾ ಇದ್ದೇವೆ. ಈಗ ಅಂಗಡಿಯಿಂದ ತರುವಾಗ ಯಾವ ರೀತಿಯಲ್ಲಿ ಆಗಿದೆ ಅಂತ ನಮಗೆ ಗೊತ್ತಿದ್ದಿಲ್ಲ, ಅದು ತಿನ್ನದೇ ಉಪಾಯ ಇಲ್ಲ, ನಮ್ಮಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿ ವ್ಯವಸ್ಥೆಯನ್ನು ಇಟ್ಟು ತೋಟಕ್ಕೆ ಇಟ್ಟಿದ್ದೇವೆ. ಈ ಭತ್ತದ ಕೃಷಿ ಹೇಗಿತ್ತು ಅದೇ ರೀತಿ ಈಗ ತೋಟದ ಕೃಷಿ ಕೂಡ, ತೋಟ ಅಂದ್ರೆ ಅಡಿಕೆ ತೋಟ ಕೂಡ ಕೃಷಿ ಹಾಗೆ ಆಗಿದೆ. ಅಂದ್ರೆ ಅಷ್ಟು ಕಷ್ಟ ಇದೆ, ಸುಲಭ ಅಂತಲ್ಲ. ಇಟ್ಟ ಕೂಡಲೇ ಆಗುದಿಲ್ಲ. ಭತ್ತದಲ್ಲಿ ಒಂದು ವೇಳೆ ಏನಾದ್ರೂ ರೋಗ ರುಜಿನಗಳು ಬಂದ್ರು 3 ತಿಂಗಳಲ್ಲಿ ಅಥವಾ 4 ತಿಂಗಳಲ್ಲಿ ಅದರ ವ್ಯವಸ್ಥೆಗಳು ಆಗ್ತಾ ಇದ್ದವು. ಇದನ್ನು ಈಗ ತೋಟದ ಎಡೆಯಲ್ಲಿ ಅಥವಾ ಕಂಗು ಸತ್ತ ಮೇಲೆ ಅದನ್ನು ಇಟ್ಟು ಬಿಸಿಲು ಬೀಳದೇ ಇದ್ರೆ ಆ ಕಂಗು ಸಪೂರ ಹೋಗಿಕೊಂಡು ಅದರಲ್ಲಿ ಫಸಲು ಬರುವುದಿಲ್ಲ. ಆದರೆ ನಾನು ಇಟ್ಟಿದ್ದೇನೆ, ನಮ್ಮಲ್ಲಿ ತೋಟ ಇದೆ ಅಂತ ಹೇಳುವಂಥ ಒಂದು ಭ್ರಮೆಯ ಇದೆ ಹೊರತು ಇನ್ನಿನ ಭವಿಷ್ಯ ಇದರಲ್ಲಿ ಅಡಿಕೆ ನಮಗೆ ಸರಿಯಾಗಲಿಕ್ಕಿಲ್ಲ ಅಂತ ಅಂದರೆ ಈ ಸಮಸ್ಯೆ ಇದೆ. ಈಗ ಕೃಷಿಯಲ್ಲಿ ಸಾಧಕ ಬಾಧಕಗಳು ಇದ್ದದ್ದೇ ಸರ್, ಇದರಲ್ಲಿ ಈಗ ಪರ್ಯಾಯವಾಗಿ ಯಂತ್ರೋಪಕರಣಗಳ ಬಳಕೆ ಈಗ ನಾವು ಕಾಣ್ತಾ ಇದ್ದೇವೆ. ಈ ಅಡಿಕೆ ಕೊಯ್ಲು ಅಥವಾ ನಾವು ಮದ್ದು ಸಿಂಪಡಣೆಗೆ ಅದಕ್ಕೆಲ್ಲ ಈ ಥರ ಈ ಒಂದು ಅವಕಾಶಗಳು ಉಂಟು, ಯಂತ್ರೋಪಕರಣಗಳ ಬಳಕೆ ಅದನ್ನು ಉಪಯೋಗ ಮಾಡಿದ್ದೀರಾ ಸರ್ ಈ ಕೃಷಿಗೆ? ಈ ಸಲ ಈ ಜನ ಮಳೆಯ ಕೊರತೆ ಮತ್ತು ಜನರ ಸಮಸ್ಯೆಯಿಂದ ನಾವು ಹೈಟೆಕ್ ದೋಣಿ ಇದೆ ಅಂತೇಳಿ ಒಂದು ತಗೊಂಡಿದ್ದೇವೆ ನಾವು ಈ ಸಲ. ಅದರ ರೇಟ್ ಮಾತ್ರ ಬಹಳ 86,000 ರೂಪಾಯಿ ಆಗಿದೆ. ಸರ್ಕಾರ ಅದಕ್ಕಿಂತ ಅದಕ್ಕೆ ನಮಗೆ ಏನಾದರೂ ಸಬ್ಸಿಡಿ ರೂಪದಲ್ಲಿ ಕೊಟ್ಟರೆ ಈ ಕೃಷಿಕರಿಗೆ ತುಂಬ ಉಪಕಾರ ಆಗ್ತದೆ. 86,000 ನಾವು ಒಮ್ಮೆಲೆ ಹೊಂದಿಸಿಕೊಂಡು ನಮಗೆ ಬಹಳ ಅದರ ಬಗ್ಗೆ ಬರ್ಡನ್ ಆಗಿಬಿಡ್ತದೆ. ಹಾಗಂತೇಳಿ ಬಿಸಿಲು ಬಿದ್ದ ಅಥವಾ ಸ್ವಲ್ಪ ಮಳೆ ಕಡಿಮೆ ಆದ ಕೂಡಲೇ ನಾವು ಹೋಗಿ ಬಿಡುವಂತ ವ್ಯವಸ್ಥೆ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ. ಅಂದ್ರೆ ನಾವು ಕೆಳಗಿಂದಲೇ ಅದನ್ನು ಸ್ಪ್ರೇ ಮಾಡುವಂತ ವ್ಯವಸ್ಥೆ ಆಗಿದೆ, ಮಾಡಿದ್ದೇವೆ ಕೂಡ ನಾವು. ಹಾಗಂತೇಳಿ ಅದಕ್ಕೆ ಬಿಸಿಲೇ ಬೀಳ್ಬೇಕು ಅಂತ ಇಲ್ಲ, ಸ್ವಲ್ಪ ಬೆಳಕು ಬಿದ್ದರೂ ಕೂಡ ಅದನ್ನು ಹೋಗಿ ಅಂದ್ರೆ ಈ ಕೂಳೆಹಾಳುಗಳನ್ನ ಏನಾಗಿದೆ ಅಂತ ಹೇಳಿದ್ರೆ ಹತ್ತಲಿಕ್ಕೆ ಆಗುದಿಲ್ಲ, ಜಾರ್ತದೆ ಮಳೆ ಬಿದ್ದು ಬಿದ್ದು ಬಿದ್ದು ಅದಕ್ಕೆ ಪಾಚಿ ಹಿಡಿದ ಮೇಲೆ ಅದಕ್ಕೆ ಜಾರ್ತದೆ. ಹಾಗಂತೇಳಿ ಅದನ್ನು 1 ಗಂಟೆ ಒಣಗಲಿಕ್ಕೆ ಬಿಡುವಂತ ಪ್ರಮೇಯ ಇದೆ. ಹಾಗಂತೇಳಿ ಈ ದೋಟಿ ಬಂದ ಮೇಲೆ ತುಂಬಾ ಅನುಕೂಲ ಆಗಿದೆ, ಆದರೂ ದರ ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನು ಸರ್ಕಾರ ಸ್ವಲ್ಪ ನಮಗೆ ಇನ್ನೂ ನಮಗೆ ಅಂತಲ್ಲ ಇಡೀ ಕೃಷಿ ಕುಟುಂಬಕ್ಕೆ ಏನೇನಾಗಬೇಕು ಅದನ್ನು ಸರ್ಕಾರಗಳು ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಕೃಷಿಗೆ ಬೇಕಾದಂತಹ ಏನು ಸಲಕರಣೆಗಳು ಯಂತ್ರೋಪಕರಣಗಳು ಉಂಟು ಅದು ಒಂದು ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಸಿಕ್ಕಿದ್ರೆ ನಿಮ್ಗೆ ಕೃಷಿಕರಿಗೆ ಅನುಕೂಲ ಅಂತ ಹೇಳ್ತಾ ಇದ್ದೀರಾ. ಈಗ ಈ ಇದರ ಒಟ್ಟಿಗೆ ಈ ಅಡಿಕೆ ಅದರೊಟ್ಟಿಗೆ ಬೇರೆ ಏನು ಬೆಳೆಗಳನ್ನು ಬೆಳೆಸ್ತಾ ಇದ್ದೀರಾ? ಅಡಿಕೆಯ ಇದರಲ್ಲಿ ಎಡೆಯಲ್ಲಿ ನಾವು ಬಾಳೆ ಹಾಕಿದ್ದೇವೆ, ಅನಂತರ ಒಳ್ಳೆ ಮೆಣಸು ಅಂದ್ರೆ ಕಾಳು ಮೆಣಸನ್ನು ಹಾಕಿದ ಕೊಕ್ಕೋ ಇದೆ. ಮತ್ತೆ ಮುಂದಿನ ವ್ಯವಸ್ಥೆಗಳಲ್ಲಿ ಏನೇ ಮಾಡಿದ್ರು ಕೂಡ ಅದಕ್ಕೆ ಈ ಹಂದಿಗಳು ಅಥವಾ ಈ ನವಿಲುಗಳು ಬಂದು ನಮಗೆ ತುಂಬಾ ಉಪದ್ರವ ಕೊಡ್ತದೆ. ಎಷ್ಟು ಕಾದ್ರೂ ಕೂಡ ಈ ಹಂದಿಗಳ ಇದರ ಎಡೆಯಲ್ಲಿ ಈ ಬಾಳೆಗೊನೆಗಳನ್ನು ಅಥವಾ ಬಾಳೆ ಗಿಡಗಳನ್ನು ಅದರ ಬುಡವನ್ನು ತಿರುಗಿಸಿ ಹಾಕಿ ಅಥವಾ ಕಂಗಿನ ಬುಡವನ್ನು ಅವನು ತಿನ್ಲಿಕ್ಕೆ ಏನು ಸಿಗದೇ ಇದ್ರು ಕೂಡ ಅದರ ಕ್ರಮಗಳು ಹಾಗೆ ಇದೆ. ಹಂದಿಯ ಇದಕ್ಕೆ ಅದರ ಎಡೆಯಲ್ಲಿ ನವಿಲುಗಳು ಉಪದ್ರವಗಳಿದೆ. ಇದನ್ನೆಲ್ಲ ಹೊಂದಿಕೊಂಡು ಇದನ್ನೆಲ್ಲ ಇದೆ ಇವರೊಟ್ಟಿಗೆ ಜೀವನವನ್ನು ಮಾಡಿಕೊಂಡು ನಾವು ಬದುಕುವಂತ ಪ್ರಮೇಯ ನಮಗೆ ಈಗಾಗಲೇ ಬಹಳ ಕಷ್ಟ ಆಗಿಬಿಟ್ಟಿದೆ. ಅಂದ್ರೆ ಕೃಷಿಗೆ ಹೆಚ್ಚಾಗಿ ಪ್ರಾಣಿಗಳ ಹಾವಳಿ ಇದ್ದೇ ಇರ್ತದೆ ಸರ್. ಈ ಒಂದು ಹಂದಿಗಳ ಒಂದು ತೊಂದರೆಗೆ ಏನಾದ್ರೂ ಈ ಬೇಲಿ ತಡೆ ಬೇಲಿ ಹಾಕುವಂತದ್ದು ಆತರ ಏನಾದ್ರೂ ಪ್ರಯತ್ನ ಪಟ್ಟಿದ್ದೀರಾ ಸರ್? ಈಗಿನ ಹೊಸ ವ್ಯವಸ್ಥೆಗಳಲ್ಲಿ ಅಂದ್ರೆ 10-20 ವರ್ಷಗಳ ಆಗಿದ್ದೇವೆ ಅಂತ ನನಗೆ ಸಿಕ್ಕ ಮಾಹಿತಿ. ಸೋಲಾರ್ ತಂತಿ ಬೇಲಿ ಅಂತ ಬಂದಿದೆ ಅಂತೆ, ಕೆಲವರು ಹಾಕಿದ್ದಾರೆ. ಅಂದ್ರೆ ಆ ಸೋಲಾರ್ನಲ್ಲಿ ಇದು ಟಚ್ ಆದ ಕೂಡಲೇ ಅಥವಾ ಅದರಲ್ಲಿ ಹಂದಿಗಳು ಅದಕ್ಕೆ ಸಿಕ್ಕಿದ್ರೆ ಅದು ಮತ್ತೆ ಸಾಯುದಿಲ್ಲ ಅದು. ಅನಂತರ ಅದಕ್ಕೆ ಏನು ಸ್ಪರ್ಶ ಆದ ಕೂಡಲೇ ಅದು ಓಡಿ ಹೋಗ್ತವೆ ಅಂತ ಹೇಳಿ ಒಂದು ನಮ್ಮ ಪರಿಸರದಲ್ಲಿ ಒಂದಿಬ್ರು ಬೋಳಂತೂರಿನಲ್ಲಿ ಒಬ್ರು ಹಾಕಿದ್ದಾರೆ, ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೂ ಎಷ್ಟೇ ಆದ್ರೂ ಈ ಕೃಷಿಯನ್ನು ಅಂದ್ರೆ ಕೃಷಿಯ ಆದಾಯವನ್ನು ಸೇರಿ ಇದುಕೊಂಡು ಹೊಂದಿಸಿಕೊಂಡು ಅದನ್ನು ಮಾಡಲಿಕ್ಕೆ ತುಂಬಾ ಕಷ್ಟ. ಹಾಗಂತೇಳಿ ಈ ಬೇಲಿಗಳು ಬೇಲಿ ಅಂದ್ರೆ ತಂತಿ ಬೇಲಿಗಳು ಇದನ್ನೆಲ್ಲ ಮಾಡಿದ್ರೆ ಆಗ್ಬೋದು. ಈ ಅಡಿಕೆಯನ್ನೇ ನಂಬಿ ಅಥವಾ ಈ ಕೃಷಿಯನ್ನೇ ಮಾಡಿಕೊಂಡು ಇಷ್ಟೆಲ್ಲ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅದು 1 ವರ್ಷದಲ್ಲಿ 2 ವರ್ಷದಲ್ಲಿ ಸಿಗುವಂತ ಆಗ್ಬೇಕು. ಹಾಗೆ ನಾವು ಇದರಲ್ಲಿ ಕೃಷಿಕರಿಗೆ ತೊಂದರೆ ಆಗುತ್ತೆ ಹೇಳಿದ್ರೆ ಬಂಡವಾಳ ಹಾಕ್ತೇವೆ, ಅದರ ವಾಪಸ್ ಸಿಗುವಂತದ್ದು ಬಹಳ ಕಷ್ಟ ಆಗಿಬಿಟ್ಟು ಕೂಡಲೇ. ಅಂದ್ರೆ ಈ ವರ್ಷದ ಅಡಿಕೆ ಕೊಳೆ ರೋಗದಿಂದ ಇದನ್ನೆಲ್ಲ ಮಾಡುವಾಗ ವಾಪಸ್ ಸಿಗುವಂತದ್ದು ನಮಗೆ ಬಹಳ ಕೂಡಲೇ ಕೂಡಲೇ ಅಂದ್ರೆ ಈ ಬಿಸಿನೆಸ್ ಅಥವಾ ಆ ರೀತಿಯಲ್ಲಿ ಸಿಗುತ್ತಾ ಇಲ್ಲ. ಕಾಯ್ಬೇಕು, ಇದಕ್ಕೆ ತಾಳ್ಮೆ ಬೇಕು. ಈ ಸೋಲಾರ್ ಬೇಲಿಯ ಅಥವಾ ಇದನ್ನೆಲ್ಲ ಮಾಡ್ಲಿಕ್ಕೆ ನಮ್ದು ಯೋಚನೆಗಳು ಉಂಟು, ಆದ್ರೂ ಆದಾಯಗಳು ಸಾಕು. ಈ ಹಂದಿಗಳಿಗೆ ಅಥವಾ ನವಿಲುಗಳಿಗೆ ಬೇರೆ ಬೇರೆ ವ್ಯವಸ್ಥೆಗಳು ಬಂದಿದೆ ಈಗಾಗಲೇ ಟೆಕ್ನಾಲಜಿಗಳು. ಇದನ್ನು ಅಳವಡಿಸ್ಲಿಕ್ಕೆ ಅದಕ್ಕೆ ಬಂಡವಾಳ ಹಾಕಬೇಕು. ಬಂಡವಾಳ ಹಾಕಿದ ಮೇಲೆ ಅದು ತೆಗಿಬೇಕು ಅಂತಂದ್ರೆ ಅದು 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಆಗುದಿಲ್ಲ ಅದು ಅಷ್ಟು. ಅದಕ್ಕೆ ಈ ಸರ್ಕಾರಗಳು ಏನಾದರೂ ಒಳ್ಳೆ ಜನಗಳಿಗೆ ಸಬ್ಸಿಡಿಯನ್ನು ಅಥವಾ ಏನಾದರೂ ಕಡಿಮೆ ಇದರಲ್ಲಿ ಕೊಟ್ಟರೆ ಜನಗಳಿಗೆ ಅಥವಾ ಕೃಷಿಕರಿಗೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಈಗ ಈ ಅಡಿಕೆ ಹಾಗೆ ಬಾಳೆ ಗಿಡ ತೆಂಗಿನ ಮರ ಹಾಗೆ ಕರಿಮೆಣಸು ಇನ್ನೂ ಏಲಕ್ಕಿ ಹಾಕಬೇಕು ಅಂತ ಇದ್ದೀರಾ, ಕೊಕ್ಕೋ ಬೆಳೀತಾ ಇದ್ದೀರಾ, ಸೊ ಇದೆಲ್ಲ ಒಟ್ಟಿಗೆ ಮಿಶ್ರ ಬೆಳೆಯಾಗಿ ಬೆಳೆದಾಗ ನಿಮಗೆ ಹೇಗೆ ಅದರ ಒಂದು ಉತ್ಪನ್ನಗಳಿಂದ ಅಥವಾ ಅದು ಹೇಗೆ ಬೆಳೆ ನೀವು ಬೆಳೆಯ ಲಾಭವನ್ನು ಕಂಡುಕೊಳ್ತೀರಾ ಸರ್? ಮಿಶ್ರ ಬೆಳೆಗಳು ಇಲ್ಲದೆ ರೈತರಿಗೆ ಅದರಲ್ಲಿ ಆದಾಯದಲ್ಲಿ ಸರಿದೂಗಿಸಲಿಕ್ಕೆ ಆಗುದಿಲ್ಲ. ಕಳೆದ ವರ್ಷದಲ್ಲಿ 1 ಕೆಜಿ ಕೊಕ್ಕೋಗೆ 300 ರೂಪಾಯಿ ಹತ್ತಿರ ಇತ್ತು, ಒಳ್ಳೆ ಬೆಲೆ. ನನ್ನ ಜೀವಮಾನದಲ್ಲಿ ಅಥವಾ ನಾನು ಇಷ್ಟು ದೊಡ್ಡವ ಆದ್ಮೇಲೆ ಆ ಬೆಲೆಯನ್ನು ನಾನು ಕಂಡಿರಲಿಲ್ಲ. 60 ರೂಪಾಯಿ, 70 ರೂಪಾಯಿ, ಹೀಗೆ 100 ರೂಪಾಯಿ ಆದ್ದು ಕೂಡ ಬಹಳ ಇದು. ಹಾಗಂತೇಳಿ ಕಳೆದ ವರ್ಷ 1 ಕೆಜಿ ಕೊಕ್ಕೋಗೆ 320 ರೂಪಾಯಿವರೆಗೆ ಆಗಿದೆ. ಅದಕ್ಕೆ ಕಾಳು ಮೆಣಸಿಗೆ ಈ ಸಲ ನಾವು ಸಾಧಾರಣ 300 ಗಿಡ ತಂದು ಕಂಗಿಗೆ ಬಿಟ್ಟಿದ್ದೇವೆ. 2-3 ವರ್ಷದಲ್ಲಿ ಅದು ಕೂಡ ಉತ್ಪತ್ತಿಗಳು ಬಂದು ಬರ್ತದೆ. ಹಾಗಂತೇಳಿ ಕೊಕ್ಕೋ ಕೂಡ ರೋಗ ಬಾಧೆಗಳು ಇಲ್ಲ ಅಂತಲ್ಲ. ಕೊಕ್ಕೋ ಈ ಎಂತದ್ದು ಚನಿಲ ಅಂತ ಹೇಳಿದ್ರೆ ಅದೊಂದು ಅದು ಉಪದ್ರ ಕಂಡ ಬಟ್ಟೆ. ಮತ್ತೊಂದು ಬೆರು ಅಂತ ಹೇಳ್ತಾರೆ, ಅದು ಕೂಡ ಬಂದು ಅದನ್ನು ಕಾಯಿಯನ್ನು ಹಣ್ಣಾದ ಕಾಯಿಯನ್ನು ಕೊರೆದು ತಿನ್ನುವಂತ ತಿಂದು ಕೂಡ ಸಮಯ ಇದ್ರೆ ಅಥವಾ ಅದರ ಬೀಜವನ್ನು ಏನು ತಿನ್ನಲ್ಲ, ಅದು ಅದರ ಏನು ಸಿಹಿ ಭಾಗ ಉಂಟು ಅದನ್ನು ತಿಂದು ಅಲ್ಲಿ ಚೀಪಿ ಅಲ್ಲಿ ಹಾಕ್ತವೆ. ಅದನ್ನು ಹೆಕ್ಕುವಂಥದ್ದು ಕೂಡ ಒಂದು ತಾಳ್ಮೆಯ ಕೆಲಸ. ಹೆಕ್ಕಿದ್ರೆ ಅದು ಅದರಲ್ಲಿ ಏನಾಗುದಿಲ್ಲ, 2-3 ದಿವಸ ಹೆಕ್ಕುವುದು ಒಂದು ದೊಡ್ಡ ಸಾಧನೆಯ ಕೆಲಸ ಅದು. ಅಂದ್ರೆ ಅಷ್ಟು ತಾಳ್ಮೆ ಬೇಕದು. ಅದು ಕೂಡ ಉಪದ್ರ ಇದೆ ನಮಗೆ. ನಮಗೆ ಅಂತಲ್ಲ ಇಡೀ ಇದೆ. 300 ರೂಪಾಯಿ ಅಂತ ಹೇಳಿದ್ರೆ 1 ಕೆಜಿ ಕೊಕ್ಕೋಗೆ ಬಹಳ ಒಳ್ಳೆ ರೇಟ್ ಆಗಿದೆ. ಮತ್ತೆ ಕಡಿಮೆ ಆಗಿ ಈಗ ಕಳೆದ ಸಲ ಲಾಸ್ಟಿಗೆ ಆಗುವಾಗ 120 ರೂಪಾಯಿ ಆಗಿದೆ. ಅಂದ್ರೆ 300 ರೂಪಾಯಿ ಅಂದ್ರೆ ನಾವು ಅದಕ್ಕೆ ಬೇರೆ ಸಾವಯವ ಗೊಬ್ಬರ ಆಗ್ಲಿ ಅಥವಾ ಬೇರೆ ಗೊಬ್ಬರ ಹಾಕುವಂತ ಪ್ರಮೇಯ ಕೊಕ್ಕೋಕೆ ಇರುವುದಿಲ್ಲ. ಇದರ ತೆಂಗಿನ ಅಥವಾ ಕಂಗಿನ ಬುಡದ ಗೊಬ್ಬರನೇ ಅದು ಎಳ್ಕೊಂಡು ತಿನ್ನುವಂತ ಜಾತಿಯ ಗಿಡಗಳು. ಹಾಗಂತೇಳಿ ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ಪೋಷಿಸುವಂತ ಅದಂದ್ರೆ ಒಂದು ಸಹವರ್ತಿ ಗಿಡಗಳು. ಅದಕ್ಕೆ ಆ ಕೊಕ್ಕೋ ಇದ್ದ ಜಾಗದಲ್ಲಿ ಕೂಡ ಹುಲ್ಲು ಬರುದು ಅಷ್ಟು. ಅಂದ್ರೆ ಅದರ ತರೆಗೆಲೆಗಳು ಬಿದ್ದು ಇದಕ್ಕೂ ಗೊಬ್ಬರ ಒಳ್ಳೇದಾಗಿ ತರೆಗೆಲೆಗಳನ್ನೆಲ್ಲ ಎಳೆದು ಅಥವಾ ತೆಂಗಿನ ಬುಡಕ್ಕೆ ಹಾಕಿದ್ರೆ ಗೊಬ್ಬರಗಳು ತನ್ನಷ್ಟಕ್ಕೆ ಅದು ಬಿಡ್ತದೆ ಗೊಬ್ಬರ. ಅದಕ್ಕಾಗಿ ನಾವು ಹಾಕಬೇಕು ಅಂತ ಇಲ್ಲ. ಹಾಗಂತ ಈ ಪ್ರಾಣಿಗಳ ಉಪಟಳ ಇದನ್ನು ಸ್ವಲ್ಪ ಈಗ ನವಿಲು ಅಥವಾ ಹಂದಿ ಇದಕ್ಕೆಲ್ಲ ಪರಿಹಾರ ಮಾಡು ಅಂದ್ರೆ ಈ ಬಿರು ಅಥವಾ ಈ ಅಳಿಲುಗಳಿಗೆ ಅದಕ್ಕೆ ಯಾವುದೇ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಇದು ಬರಲಿಲ್ಲ. ಅದೊಂದು ಸಮಸ್ಯೆ ಇದೆ ಕೊಕ್ಕೋದಲ್ಲಿ. ಮತ್ತೆ ಕಾಳುಮೆಣಸಿಗೆ ಅದು ತನ್ನಷ್ಟಕ್ಕೆ ಸಾಯುವಂತ ಒಂದು ರೋಗ ಇದೆ. ಅದಕ್ಕೇನು ಇದಕ್ಕೆ ದ್ರಾವಣ ಮೈದು ದ್ರಾವಣವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಇದ್ದೇವೆ ನಾವು. ಪ್ರತಿ ಇದಕ್ಕೆ ಅಡಿಕೆ ಮರಕ್ಕೆ ಕೊಡುವಾಗ ಇದಕ್ಕೂ ಮಾಡುವಾಗ ಮತ್ತೆ ನೀರು ಹೋಗ್ಲಿಕ್ಕೆ ಬಸಿಕಣಿಗಳನ್ನು ಕೊಟ್ಟಷ್ಟು ಒಳ್ಳೇದು. ಯಾಕಂದ್ರೆ ನೀರಿಗೂ ಮತ್ತು ಬೇಸಿಗೆಗಾಲದಲ್ಲಿ ಅಡಿಕೆಗೆ ನೀರು ಬೇಕು, ಮಳೆಗಾಲದಲ್ಲಿ ನೀರು ಅಡಿಕೆಗೆ ಬೇಡ. ಯಾಕಂದ್ರೆ ಬಸ್ಸು ಕಾಲುವೆಯನ್ನು ಕೊಡದೇ ಇದ್ರೆ ಈ ಎಲ್ಲ ವ್ಯವಸ್ಥೆಗಳು ಆಗಿ ಬಿಡ್ತದೆ. ನೀರು ತುಂಬಿದ ಕೂಡಲೇ ಅದಕ್ಕೆ ಈ ಮಳೆಗಾಲದಲ್ಲಿ ನೀರು ತುಂಬಿದ ಕೂಡಲೇ ಈ ಕಂಗಿನ ಬೇರುಗಳು ತನ್ನಷ್ಟಕ್ಕೆ ಸಾಯಲಿಕ್ಕೆ ಇದು ಆಗಿ ಬಿಡ್ತದೆ. ಯಾಕಂದ್ರೆ ಬೆಳವಣಿಗೆ ಬರುವುದಿಲ್ಲ. ಅದಕ್ಕಾಗಿ ಬಸ್ಸು ಕಾಲುವೆಗಳನ್ನು ಕೊಡುವಂತದ್ದು ಬಹಳ ಮುಖ್ಯ. ಬೇಸಿಗೆಕಾಲದಲ್ಲಿ ಬೇಕು ಅಂತ ಹೇಳಿದ್ರೆ ವಾರಕ್ಕೆ ಒಮ್ಮೆ ಕೊಟ್ಟರೆ ಸಾಕಾಗ್ತದೆ ನೀರು. ಈಗಿನ ವ್ಯವಸ್ಥೆಗಳಲ್ಲಿ ಫ್ರೀ ಕರೆಂಟ್ ಆದ್ಮೇಲೆ ಅವ ಕರೆಂಟ್ ನಾವು ಭೂಮಿಯಲ್ಲಿ ಸಿಗುವಂತಹ ಜಲ ಅದನ್ನು ನಾವು ಪ್ರಾಮಾಣಿಕವಾಗಿ ಜಾಗ್ರತೆ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಯಥೇಚ್ಛವಾಗಿ ಪೂಲ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಆಸುಪಾಸಿನ ಜನಗಳನ್ನು ನಾನು ಹೇಳುವುದಾದ್ರೆ ಒಂದು ಕಡೆ ಸ್ಪ್ರಿಂಕ್ಲರ್ ಹಾಕಿ ಬಿಟ್ರೆ ಅದು ಕರೆಂಟ್ ಹೋದ ಮೇಲೆ ಏನಿಲ್ಲುವಂತಹ ವ್ಯವಸ್ಥೆಗಳು ಕೂಡ ಇದೆ ನಮ್ಮ ಆಸುಪಾಸ. ಹಾಗಂತೇಳಿ ನಾವು ಈ ಭೂಮಿಯ ಫಲವತ್ತತೆ ಆಗ್ಲಿ, ಭೂಮಿಯ ನೀರಾಗ್ಲಿ, ಅಥವಾ ಪ್ರಕೃತಿಯನ್ನು ವಿಕೋಪಕ್ಕೆ ಕೊಂಡೋಗ್ಲಿಕ್ಕೆ ನನಗೆ ನನ್ನ ಮನೆಯವರು ಒಪ್ಪುದಿಲ್ಲ, ನಾನು ಒಪ್ಪುದಿಲ್ಲ. ಯಾಕಂತ ಹೇಳಿದ್ರೆ ಯಾಕೆ ಅನಗತ್ಯವಾಗಿ ಹಾಕಬೇಕು ಅಂತ. ಹಾಗೆ ನಾವು ವಾರಕ್ಕೆ ಒಮ್ಮೆ ಮಾತ್ರ ನೀರನ್ನು ಹಾಕುವಂತ ವ್ಯವಸ್ಥೆ ಅಡಿಕೆ ತೋಟಕ್ಕೆ. ಮತ್ತೆ ಹೆಚ್ಚಿನ ಗುಡ್ಡೆಗಳಲ್ಲೆಲ್ಲ ಡ್ರಿಪ್ ಮಾಡಿದೆ, ನೀರು ಪೋಲ್ ಆಗ್ತದೆ. ಮತ್ತೆ ಗುಡ್ಡೆಯಲ್ಲಿ ಹುಲ್ಲು ಜಾಸ್ತಿ ಬರ್ತದೆ, ಸ್ಪ್ರಿಂಕ್ಲರ್ ಹಾಕಿದ ಗುಡ್ಡೆ ಈ ಯಥೇಚ್ಛವಾಗಿ ಹುಲ್ಲು ಬರ್ತದೆ. ಅದಕ್ಕಾಗಿ ಮೇಲಿನ ಅಂದ್ರೆ ನಮ್ಮ ಮನೆಯ ಹಿಂದಿನ ಭಾಗಕ್ಕೆ ಗುಡ್ಡೆಯಲ್ಲಿ 280 ಅಡಿಕೆ ಗಿಡ ಇದೆ. ಅದಕ್ಕೆ ಎಲ್ಲದಕ್ಕೂ ಡ್ರಿಪ್ಪಿನ ವ್ಯವಸ್ಥೆ ಮಾಡಿದ್ದೇವೆ ನಾವು. ಅಂದ್ರೆ ಅದಕ್ಕೆ ವಾರಕ್ಕೊಮ್ಮೆ ಅಂದ್ರೆ 15 ದಿವಸಕ್ಕೊಮ್ಮೆ ನೀರು ಬಿಟ್ಟರೆ ಇದಕ್ಕೆ ಸಾಕಾಗ್ತದೆ ಡ್ರಿಪ್ ಅಲ್ಲಿ. ಅಂದ್ರೆ ಆ ನೀರು ಸೀದಾ ಹೋಗಿ ಅದರ ಬುಡಕ್ಕೆ ಬೀಳ್ತದೆ. ಈ ಸ್ಪ್ರಿಂಕ್ಲರ್ ಆದ್ರೆ ಇಡೀ ಅಂದ್ರೆ ಚದುರಿಕೊಂಡು ನೀರು ಸಹ ಜಾಸ್ತಿ ಬೇಕು. ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಮತ್ತೆ ಇಡೀ ನಮ್ಮ ಇದಕ್ಕೆ ವಾರಕ್ಕೆ ಒಮ್ಮೆ 1.20 ಫೀಟ್ನ 1 ಪಾಯಿಂಟ್ಗೆ ವಾರಕ್ಕೆ ಒಮ್ಮೆ ಮಾತ್ರ ನೀರು ಕೊಡುವುದು ನಾವು. ಯಥೇಚ್ಛವಾಗಿ ನಾವು ಇದನ್ನು ನೀರು ಪೋಲ್ ಮಾಡಲಿಕ್ಕೆ ಹೋಗುದಿಲ್ಲ. ನನ್ನ ಇದರಲ್ಲಿ ಇದು ಡ್ರಿಪ್ಪಿನ ವ್ಯವಸ್ಥೆ ಬಹಳ ಒಳ್ಳೆಯದು. ನೀರಿನ ಸಮಸ್ಯೆ ಇದ್ದವರಿಗೂ ನೀರಿನ ಸಮಸ್ಯೆ ಇಲ್ಲದವರಿಗೂ ಅಂದರೆ ಅದನ್ನು ಗೇಟ್ ವಾಲ್ ಹಾಕಿ ಎಷ್ಟು ಅರ್ಧ ಗಂಟೆ ಒಂದು ಗಂಟೆ ಅದನ್ನು ಬಿಟ್ಟರೆ ವಾರಕ್ಕೊಮ್ಮೆ ಬಿಡುವಂಥ ನೀರು 15 ದಿವಸಕ್ಕೊಮ್ಮೆ ಬಿಟ್ಟರೂ ಸಾಕು, ಅನ್ನು ಅಷ್ಟು ತುಂಬಿ ಬಿಡ್ತದೆ. ಅದೇ ಹೆಚ್ಚು ನಮಗೆ ಕೃಷಿಗೆ ಬೇಕಾದಂಥ ಹೆಚ್ಚಿನ ವಿಷಯ ಅಂತ ಹೇಳಿದ್ರೆ ನೀರಿನ ಅಂಶ. ನೀರು ಆದಷ್ಟು ಬೇಕಾಗ್ತದೆ. ಸೊ ಇದು ಎಷ್ಟು ಬೇಕು ಅಷ್ಟು ನಾವು ಉಪಯೋಗ ಮಾಡಿಕೊಂಡ್ರೆ ಆ ನೀರು ನಮಗೆ ಮುಂದಿನ ಪೀಳಿಗೆಗೆ ಸಹ ನೀರು ಉಳಿತದೆ. ಹಾಗೆ ಈ ಭೂಮಿಯ ಫಲವತ್ತತೆಗಳು, ಇಲ್ಲಿ ಎಲ್ಲ ಕೃಷಿಗಳನ್ನು ಮಾಡಿದ ಕೂಡಲೇ ಕೃಷಿಯಿಂದ ಕೆಳಗೆ ಬಿದ್ದಂತಹ ಎಲೆಗಳು ಸಹ ಒಂದು ಭೂಮಿಗೆ ಒಳ್ಳೆಯ ಫಲವತ್ತತೆ ಇರ್ತದೆ. ಕೊಕ್ಕೋ ಎಲೆಗಳು ಇರ್ಬೋದು ಅಥವಾ ಬೇರೆ ಬಾಳೆ ಗಿಡದ ಎಲೆಗಳು ಇರ್ಬೋದು, ಅದೆಲ್ಲ ಭೂಮಿಗೆ ಒಂದು ಫಲವತ್ತತೆಯನ್ನು ನೀಡ್ತದೆ. ಸೊ ಈ ರೀತಿಯಾಗಿ ಮಿಶ್ರ ಕೃಷಿ ಒಂದು ರೀತಿಯಲ್ಲಿ ಪ್ರಯೋಜನ. ಒಂದು ಬೆಳೆಗೆ ಸಹ ಹಾಗೆ, ಒಂದು ಬೆಳೆ ಸ್ವಲ್ಪ ನಷ್ಟವನ್ನು ಕಂಡಿತು ಅಂತಾದ್ರೆ ಪೂರಕವಾಗಿ ಇನ್ನೊಂದು ಬೆಳೆ ನಮಗೆ ಸಿಗ್ತದೆ, ಇದರೊಟ್ಟಿಗೆ ಇನ್ನೊಂದು ಲಾಭ ಸ್ವಲ್ಪ ಅದನ್ನು ಹೊಂದಿಸಿಕೊಂಡು ಹೋಗುವಂತ ಒಂದು ರೈತರಿಗೆ ಒಂದು ಸಹಕಾರ ಆಗ್ತದೆ ಅಂತ ಹೇಳ್ತಾ ಇದ್ದೀರಾ. ಈಗ ಇಲ್ಲಿ ನೀವು ಇದಕ್ಕೆ ಸಾವಯವ ಗೊಬ್ಬರವನ್ನು ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ದೀರಾ, ಎಷ್ಟು ದನಗಳನ್ನು ಸಾಕ್ತಾ ಇದ್ದೀರಿ ಸರ್? ನಮ್ಮಲ್ಲಿ ಒಂದು 15-15 ಕರುಗಳು ಸೇರಿ 20 ದನಗಳಿದೆ. ಅದರಲ್ಲಿ 7-8 ದನ ಹಾಲು ಕೊಡುವಂತ ದನ, ಬಾಕಿದ ಅದ ಇದರನ್ನೇ ಕರುಗಳು ನಮ್ಮಲ್ಲಿ. ಅದು ನಾವು ಅಂದ್ರೆ ಹಣ ಕೊಟ್ಟು ತಂದ ಕರುಗಳು ಇಲ್ಲ, ಕರುಗಳಾಗ್ಲಿ ದನಗಳೇ ಇಲ್ಲ ಇದರಲ್ಲಿ. ಇದಂದ್ರೆ ಒಂದು ವರ್ಷದಲ್ಲಿ ಒಂದು ಕರು ಹಾಕ್ಬೇಕು ಅಂತೇಳಿ ಈ ಡೈರಿಯ ಒಂದು ಧ್ಯೇಯಕ್ಕೆ ವರ್ಷಕ್ಕೊಂದು ಕರು ಅಂದ್ರೆ ಈ 8-7 ತಿಂಗಳಲ್ಲಿ ಅದರ ಹಾಲು ಬರ್ತದೆ. ಒಂದು ಕರು ಹಾಕಿದ ಮೇಲೆ 8 ತಿಂಗಳೊಳಗೆ ಹಾಲು ಬರ್ತದೆ. ಅಂದರೆ 8 ತಿಂಗಳಾಗುವಾಗ ಅದು ವಾಪಸ್ ಗಬ್ಬ ಆದರೆ 8, 9, 10 3 ತಿಂಗಳು ಅದನ್ನು ಬಿಡಬೇಕು ನಾವು. ಯಾಕಂತೇಳಿದ್ರೆ ವಾಪಸ್ಸು ಕರು ಹಾಕಿ ಆಗುವಾಗ ಈ ಹಾಲು 8 ತಿಂಗಳಿಗೆ ಬಿಡದಿದ್ರೆ ಹಾಲು ತುಂಬ ಕಡಿಮೆ ಆಗ್ತದೆ, ಮತ್ತು ಅದಕ್ಕೆ ತುಂಬ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಹಾಗೆ ನಮ್ಮಲ್ಲೇ ಆದ ಕರುಗಳನ್ನು ಮಾತ್ರ ಇಟ್ಕೊಂಡಿದ್ದೇವೆ. ಹಣ ಕೊಟ್ಟು ಅಂದರೆ ಬೇರೆ ಕ್ರಯ ಕೊಟ್ಟು ತಂದ ಕರುಗಳು ನಮ್ಮಲ್ಲಿಲ್ಲ. ಈ ಡೈರಿ ವಿಚಾರ ಮಾತಾಡೋದಾದ್ರೆ ಆಧುನಿಕ ರೀತಿಯಲ್ಲಿ ಡೈರಿ ಮಾಡಿದ್ದೇವೆ ನಾವು. ಅಂದರೆ ಅಡಿಗೆ ಮ್ಯಾಟ್ ಹಾಕುವಂಥದ್ದು, ಮತ್ತು ಮೊದಲಂದರೆ ನಾವು ಬಕೆಟಲ್ಲಿ ನೀರು ಇಡ್ತಾ ಇದ್ದೇವೆ. ಆ ಬಕೆಟ್ ಅಂತ ಹೇಳಿದರೆ ದನಗಳಿಗೆ ಯಾವಾಗ ನೀರು ಬೇಕು ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ನೀರು ಬೇಕು ಅಂತ ಅನಿಸುವಾಗ ಈ ಬಕೆಟನ್ನು ಅದು ಕೆಳಗೆ ಕೂತ್ಕೊಂಡು ಅಥವಾ ಆಚೆ ಈಚೆ ಹೋಗುವಾಗ ಅದನ್ನು ಅದರ ಮೇಲೆ ಸೆಗಣಿ ಹಾಕಿಕೊಂಡು ಅದಕ್ಕೆ ನಾವು ಆಧುನಿಕವಾಗಿ 2 ದನಕ್ಕೆ ಒಂದು ಕಾಂಕ್ರೀಟ್ ಟ್ಯಾಂಕಿಯನ್ನು ಮಾಡಿ ಅವಕ್ಕೆ ಯಾವಾಗ ಬೇಕು ನೀರು ಅಂದ್ರೆ 24 ಗಂಟೆ ಕೂಡ ನೀರಿನ ವ್ಯವಸ್ಥೆ ಆ ದನಗಳಿಗೆ ಮಾಡಿದ್ದೇವೆ ನಾವು. ಒಂದು ಒಳ್ಳೆಯ ರೀತಿಯಲ್ಲಿ ದನಗಳಿಗೆ ಸಹ ಒಂದು ವಿಶೇಷ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಈಗ ಎಷ್ಟು ಲೀಟರ್ ಹಾಲನ್ನು ನೀವು ಹೊರಗಡೆ ಕೊಡ್ತಾ ಇದ್ದೀರಾ? ಹೊರಗಡೆ ಅಂದ್ರೆ ನಾವು ಇದು KMF ಡೈರಿಗೆ ಹಾಕುವಂಥದ್ದು. ಒಂದು ತಿಂಗಳ ಮೊದಲು ಸಾಧಾರಣ 85 ಹಾಲು ಹಾಕ್ತಾ ಇದ್ದೇವೆ. ಈಗ ಆ ಗಬ್ಬಗಳು ಅಂತ ಹೇಳಿದ ಬಿಡ್ಬೇಕು ಅಂತ ನಾನು ಹೇಳಿಲ್ಲ, ಅದಕ್ಕೆ ಈಗ ಕಡಿಮೆ ಆಗ್ತಾ ಇದೆ. ಈಗ ಸಾಧಾರಣ 50-60 ಲೀಟರ್ ಹಾಲು ಹೋಗ್ತಾ ಇದೆ. ಇನ್ನೊಂದು 2 ತಿಂಗಳಲ್ಲಿ 100 ದಾಟಬೇಕು ಅಂತ ನಮ್ಮ ಯೋಚನೆ ಇದೆ, ಗಬ್ಬನೂ ಇದೆ, ಆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಹಾಲು ಸಿಕ್ಕಿ ಒಂದು ದನಕ್ಕೆ 6 ಅಥವಾ 7 ತಿಂಗಳವರೆಗೆ ಒಂದೇ ರೀತಿಯ ಹಾಲು ಸಿಗ್ತದೆ. 3-4 ತಿಂಗಳಲ್ಲಿ ಒಳ್ಳೆ ರೀತಿ ಆಗ್ತದೆ. ಆನಂತರ 4-5 ತಿಂಗಳಾದ ಕೂಡಲೇ ಕಡಿಮೆ ಆಗಿ 8-7 ತಿಂಗಳಿಗೆ ಸುಮಾರು 10 ಲೀಟರ್ ಹಾಲಿದ್ದ ದನಕ್ಕೆ ಒಂದು 3-4 ಲೀಟರ್ ಬರ್ತಾ ಇದೆ. ಒಂದು ಇದಂತ ಹೇಳಿದ್ರೆ ಆ 7-8 ತಿಂಗಳಲ್ಲಿ ನಾವು ಬಿಡದೇ ಇದ್ರೆ ಈ ರೀತಿಯ ವ್ಯವಸ್ಥೆಗಳು ಆಗ್ತದೆ. ಅದು 3 ತಿಂಗಳು ಬಿಡುವಂತ ವ್ಯವಸ್ಥೆಗಳನ್ನು ಆದ್ರೆ ಮಾತ್ರ ಈ ಹಾಲು ಸರಿ ಸಮಾನವಾಗಿ ತೂಕ್ತದೆ. ಈಗ ಹಾಲನ್ನು ತೆಗಿಬೇಕು ಅಂತಾದ್ರೆ ನೀವು ಹೇಗೆ ತೆಗಿವಂಥದ್ದು, ಅದಕ್ಕೆ ಕೆಲಸದ ಆಳುಗಳನ್ನು ಇಡ್ತೀರಾ ಅಥವಾ ಯಂತ್ರೋಪಕರಣಗಳು ಈಗ ಬಂದಿದೆ, ಇತ್ತೀಚೆಗೆ ಹೊಸ ಹೊಸ ಯಂತ್ರೋಪಕರಣಗಳು ಬಂದಿದೆ, ಇದನ್ನು ಉಪಯೋಗ ಮಾಡ್ತಾ ಇದ್ದೀರಾ ಸರ್? ಆಳು ಕಾಳುಗಳು ಇಲ್ಲದೆ ಈ ವ್ಯವಸ್ಥೆಗಳನ್ನೆಲ್ಲ ಮಾಡಲಿಕ್ಕೆ ಬಹಳ ಕಷ್ಟ. ಅಥವಾ ಮನೆಯಲ್ಲಿ ದುಡಿಯುವಂತ ಗಂಡ ಆಗಲಿ ಹೆಂಡತಿ ಆಗಲಿ ಮಕ್ಕಳಾಗಲಿ ಆ ರೀತಿಯ ವ್ಯವಸ್ಥೆಗಳು ಅಥವಾ ಅವರಿಗೆ ಆ ರೀತಿಯ ಅದರ ಮೇಲೆ ಪ್ರೀತಿ ಬೇಕು. ನಮ್ಮಲ್ಲಿ ಆಳುಗಳಿದ್ದಾರೆ 2 ಜನ. ಅಂದರೆ ಹುಲ್ಲು ನಾವು ಎಲ್ಲ ನಮ್ಮ ಎಲ್ಲೆಲ್ಲಿ ಜಾಗ ಉಂಟು, ಬಿಸಿಲು ಬೀಳುವ ಜಾಗ ಉಂಟು, ಅದಕ್ಕೆ ನಾವು ಹುಲ್ಲು ಅಂದರೆ ನೇಪಿಯರ್ ಹುಲ್ಲು ಹಾಕಿದ್ದೇವೆ. ಅದು 45 ದಿನಕ್ಕೆ ಕಟ್ಟಿಂಗ್ ಬರ್ತದೆ. 45 ದಿನ ಆದ ಕೂಡಲೇ ಅದು ವಾಪಸ್ ಕಟ್ ಮಾಡದಿದ್ರೆ ಅದು ಬೆಳೆದು ದನಗಳು ತಿನ್ನುವಂತಹ ಇದು ವ್ಯವಸ್ಥೆ ಕೂಡ ಕಡಿಮೆ ಆಗುತ್ತೆ. ಹಾಗೆ 45 ದಿನದೊಳಗೆ ಅದನ್ನು ಕಟ್ಟಿಂಗ್ ಮಾಡಬೇಕಾದ್ರೆ 15 ಅಥವಾ 20 ನಿಮಿಷದಲ್ಲಿ ನಮ್ಮ ಬೆಳಿಗ್ಗಿನ 20 ದನಕ್ಕೂ ಕೂಡ ಒಂದು 1/2 ಗಂಟೆಯಲ್ಲಿ ನಮ್ಮ ಈ ಕೆಲಸ ಆಗ್ತದೆ. ಅಂದ್ರೆ ಚಾರ್ಪ್ ಕಟ್ಟರ್ ಹಾಕಿದ್ದೇವೆ, ಮಿಷಿನರಿ ಕೇಳಿದ್ದಕ್ಕೆ ನಾನು ಹೇಳುವಂಥದ್ದು. ಶಾರ್ಪ್ ಕಟ್ಟರ್ ಹಾಕಿದ ಇದು ಮಾಡಿದ ಕೂಡಲೇ ಅದು ಸಣ್ಣ ಕಟ್ ಕಟ್ ಕಟ್ ಕಟ್ ಮಾಡಿ ಸಣ್ಣದಾಗಿರ್ತದೆ. ಅದು ತಿನ್ನಲಿಕ್ಕೆ ಈ ಅದರ ದಿಂಡನ್ನು ಕೂಡ ಅದನ್ನು ತಿನ್ಸವೆ ದನಗಳು. ನಾವು ಇಡೀ ಹುಲ್ಲು ಹಾಕಿದರೆ ಅದ್ರ ದಿಂಡನ್ನು ಬಿಟ್ಟು ಅದರ ಎಲೆಯನ್ನು ಮಾತ್ರ ತಿನ್ನುವಂಥ ವ್ಯವಸ್ಥೆ ದನಗಳದ್ದು. ಅಂದರೆ ಅದಕ್ಕೆ ಕೋರೆ ಹಲ್ಲುಗಳು ಇಲ್ಲ ದನಗಳಿಗೆ, ಅದನ್ನು ಜಗಿದು ತಿನ್ನುವಂಥ ವ್ಯವಸ್ಥೆಗಳು ದನಗಳಿಗಿಲ್ಲ. ಹಾಗಂತೇಳಿ ಇದಕ್ಕೆ ಹಾಲಿನಿಗೆ ನಾವು ಮಿಷಿನ್ ಹಾಕಿದ್ದೇವೆ. ಹಾಗಂತೇಳಿ ಕೃಷ್ಣಮೋಹನ್ ಅಂತ ಹೇಳಿ ಪುತ್ತೂರಲ್ಲಿದ್ದಾರೆ, ಅವರದ್ದು ನಾವು ಇದು ಆಗಿ ಒಂದು 15-20 ವರ್ಷ ಆಯಿತು. ಮಿಷಿನಲ್ಲಿ ಹಾಲು ಕರೀತೇವೆ. ಒಂದು ದನ ಒಂದು 15-12 ಲೀಟರ್ ಕೊಡುವಂಥ ಒಂದು ದನ ಮಿಷಿನಲ್ಲಿ ಒಂದು 7 ನಿಮಿಷದೊಳಗೆ ಹಾಲು ಕರೆದಾಗಿ ಆಗ್ತದೆ. ಹಾಗಂದರೆ ಕೈಯಲ್ಲಿ ಹೇಳುವುದಕ್ಕಿಂತ ಅದರಲ್ಲಿ ನಮಗೆ ತುಂಬ ಉಪಯೋಗ ಆಗಿದೆ. ಮತ್ತು ಮನಸ್ಸ ಈಚೆ ಒಳ್ಳೆ ಇದಕ್ಕೆ ಮಿಷನ್ನ ಬಗ್ಗೆ ಶಾರ್ಪ್ ಕಟ್ಟರ್ ಆಗಲಿ ಅಥವಾ ಈ ವಿಷಯ ಇದರಲ್ಲಿ ಹಾಲು ಕರೆಯುವ ಇದರಲ್ಲಿ ಆಗಲಿ ನಮಗೆ ತುಂಬ ಪ್ರಯೋಜನ ಆಗಿದೆ. ಮತ್ತು ಅದಕ್ಕೆ ಸಮಯ ಕೂಡ ಉಳಿತಾಯ ಆಗುತ್ತೆ. ಈ ರೀತಿಯಾಗಿ ನೀವು ಜಾನುವಾರು ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಈ ಗೊಬ್ಬರವನ್ನು ಹೇಗೆ ಯಾವ ರೀತಿ ತೋಟಕ್ಕೆ ಸಪ್ಲೈ ಆಗ್ತಾ ಉಂಟು ಸರ್? ದೊಡ್ಡ ಒಂದು ಸ್ಲರಿ ಟ್ಯಾಂಕ್ ಅಂತ ಮಾಡಿದ್ದೇವೆ ನಾವು. ಈ ಹಟ್ಟಿ ತೊಳೆದ ನೀರು ಮತ್ತು ಈ ದನಗಳ ಗಂಜಲಗಳು ಎಲ್ಲ ಒಂದು ಕಡೆ ಸೇರುವಂಥ ವ್ಯವಸ್ಥೆ ಆಗಿದೆ, ವ್ಯವಸ್ಥೆ ಮಾಡಿದ್ದೇನೆ. ನಮ್ಮ ಜಾಗದ ಕೆಳಗಿನ ಭಾಗದಲ್ಲಿ ಅಂದರೆ ಕೆಳಗೆ ಹೋಗೋ ಸೈಪನ್ ರೀತಿಯಲ್ಲಿ ಒಂದು ಗೇಟ್ ವಾಲ್ ಹಾಕಿ ಸೈಪನ್ ಹಾಕಿ ಹೋಗುವಂಥ ವ್ಯವಸ್ಥೆ ಈ ಸ್ಲರಿಯನ್ನು. 15-20 ಅಡಿ ಅಗಲ 18 ಅಡಿ ಉದ್ದ ಒಂದು ಸ್ಲರಿ ಗುಂಡಿ ಅಂತ ಹೇಳಿ ಮಾಡಿದ್ದೇವೆ ನಾವು. ಅದರಲ್ಲಿ ಈ ಹಟ್ಟಿ ತೊಳೆದ ನೀರು ಮತ್ತು ಈ ಇದರ ವೇಸ್ಟ್ ನೀರು ಎಲ್ಲ ಅದಕ್ಕೆ ಹೋಗಿ ತುಂಬುತ್ತದೆ. ಅದು ಸಾಧಾರಣ 20 ದಿನಗಳಿಗೆ ಒಮ್ಮೆ ತುಂಬುತ್ತದೆ. ಅದು ಆ ತುಂಬಿದ ಕೂಡಲೇ ಗೇಟ್ ವಾಲನ್ನು ಬಿಟ್ಟು ಕೆಳಗಿನ ಅಂದರೆ ಈ ಸೈಪನ್ ರೀತಿಯಲ್ಲಿ ಹೋಗುವಂಥ ಇಡೀ ತೋಟಕ್ಕೆ ಸೈಪನಲ್ಲಿ ಬಿಡ್ತೇವೆ. ಈ ಗುಂಡಿಯ ಎತ್ತರ ಭಾಗದಲ್ಲಿ ಅದಕ್ಕೆ ಮೋಟರ್ ಹಾಕಿಕೊಂಡು ಸ್ಲರಿ ಪಂಪನ್ನು ಹಾಕಿದೆ. ಎತ್ತರ ಭಾಗಕ್ಕೆ ಇದು ಸೈಪನ್ ರೀತಿಯಲ್ಲಿ ಹೋಗುವುದಿಲ್ಲ, ಅದಕ್ಕಾಗಿ ಮೋಟರ್ ಹಾಕಿ ಮೇಲಿನ ಭಾಗಕ್ಕೆ ಈ ತರಕಾರಿ ಎಲ್ಲ ಮೇಲಿನ ಭಾಗ ಇರುವಂಥದ್ದು. ಅದಕ್ಕಾಗಿ ನಾವು ಈ ಮೋಟರ್ ಹಾಕಿ ಇಡೀ ಇದಕ್ಕೆ ತರಕಾರಿಗೆ ಮತ್ತು ಮೇಲಿನ ಕಂಗಿನ ತೋಟಕ್ಕೆ ತೆಂಗಿನ ತೋಟಕ್ಕೆ ಎಲ್ಲದಕ್ಕೂ ನಾವು 15-20 ದಿವಸಕ್ಕೊಮ್ಮೆ ಇದಕ್ಕೆ ತರಕಾರಿಗೆ ಬಿಟ್ಟು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಕೆಲಸದವರು ಇಲ್ಲದೆ ಸಹ ನಮಗೆ ಈ ಹಟ್ಟಿ ಗೊಬ್ಬರವನ್ನು ತರಕಾರಿಗಳಿಗೆ ಇರಲಿ ಕೃಷಿ ತೋಟಕ್ಕೆ ಬಿಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಾ ಸರ್? ಹೀಗೆ ಒಟ್ಟಾರೆ ಹೇಳುವುದಿದ್ರೆ ಒಂದು ಕೃಷಿ ಭೂಮಿಯನ್ನು ಒಂದು ಫಲವತ್ತತೆಯ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಒಳ್ಳೆಯ ರೀತಿಯಲ್ಲಿ ಕೊಡಬೇಕು ಅಂತೇಳಿ ಒಂದು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಾ. ಮುಂದೆ ದೇಶಿ ತಳಿ, ಈ ದೇಶಿ ತಳಿಯ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯ ಇದ್ರೆ ಹೇಳ್ಬೋದು ಸರ್? 20 ದನ ಇದೆ ಅಂತ ಹೇಳಿದೆ, ಆದರೂ ಹಂತ ಹಂತವಾಗಿ ಅದನ್ನು ಮಾಡಬೇಕಲ್ಲದೆ ಈಗ ಒಮ್ಮೆಲೆ ಅದನ್ನು ಮಾಡಿದರೆ ನಾವು ಒಂದು ಹಟ್ಟಿಗೋಸ್ಕರ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಮುಂದೆ 3-4 ಲಕ್ಷ ರೂಪಾಯಿ ಹಟ್ಟಿಯ ಯೋಜನೆಗೆ ಮಾಡಿದ್ದೇವೆ. ಈ ದೇಶಿ ತಳಿಯಲ್ಲಿ ಹಾಲು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ, ನನಗೂ ಅದರ ಅನುಭವ ಆಗಿಲ್ಲ. ಆದರೂ ಆ ಹಾಲು ಕಡಿಮೆ ಆದರೂ ಕೂಡ ಮಂಗಳೂರು ಕಡೆ ಅಥವಾ ಪೇಟೆ ಕಡೆಯಲ್ಲಿ ಅದಕ್ಕೆ ಆ ದೇಶಿ ತಳಿಯ ಹಾಲಿಗೆ ಒಳ್ಳೆ ಬೇಡಿಕೆ ಇದೆ ಅಂತಲೂ ನನಗಿಲ್ಲ. ನಾನು ಕೊಂಡೋಗ್ಲಿಕ್ಕೆ ಹೋಗಲಿಲ್ಲ, ನಮ್ಮಲ್ಲಿ ಇಲ್ಲ ಕೂಡ. ಹಾಗಂತೇಳಿ ಇನ್ನೂ ಇದು ಮಾಡುವಾಗ ವಿದೇಶಿ ತಳಿಯ ದನಕ್ಕಿಂತ ಇದಕ್ಕೆ ಸ್ವಲ್ಪ ಆಹಾರ ಕಡಿಮೆ ಅಂತ ಹೇಳಿದ್ದಾರೆ, ಕೇಳ್ತಾ ಇದ್ದೇನೆ. ಅದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಯೋಚನೆ ಇದೆ. ಮುಂದಿನ ಅಂದರೆ ಇದರ ವ್ಯವಸ್ಥೆಗಳನ್ನು ತುಂಬಿದಾನೆ ಅಂತಂದ್ರೆ ಮುಂದಿನ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಇದೆ. ಸಾಧಕ ಬಾಧಕಗಳು ಬರ್ತದೆ ಬೆಳೆಗಳಲ್ಲಿ. ಸೊ ಇದೆಲ್ಲ ಇರುವಾಗ ಇದನ್ನು ಮೀರಿ ನಾವು ಹೇಗೆ ಕೃಷಿಯನ್ನು ಅಭಿವೃದ್ಧಿ ಪಡಿಸಬಹುದು ಅಂತೇಳಿ ಒಂದು ನಮ್ಮ ಶ್ರೋತೃಗಳಿಗೆ ಒಂದು ನಿಮ್ಮ ಅನುಭವ ಅನಿಸಿಕೆಗಳನ್ನು ಹೇಳ್ಬೋದು ಸರ್? ಪ್ರಕೃತಿ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂದ ಒಂದು ದೋಟಿದ ಒಂದು ವಿಚಾರ ಅದು. ಯಾಕಂತೇಳಿದ್ರೆ ಈ ಕುಳಿ ಆಳುಗಳು ಯಾವಾಗ ಸಿಗುದಿಲ್ಲೋ ಈ ಯಂತ್ರಗಳ ಆಧಾರದಲ್ಲಿ ಅದರ ಒಟ್ಟಿಗೆ ಈ ಪರಿಸರದ ಒಟ್ಟಿಗೆ ಬದುಕುವಂಥ ವ್ಯವಸ್ಥೆಗಳನ್ನು ನಾವು ಮಾಡಬೇಕು. ಇನ್ನಿನ್ನು ಈ ಪ್ರಾಣಿ ಉಪಟಲ ಆಗಲಿ ಅಥವಾ ಮಳೆ ಅಥವಾ ಬಿಸಿಲ ಇದರ ಒಟ್ಟಿಗೆ ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗಲಿಕ್ಕೆ ಆಗ್ತದೆ ಅಂತೇಳಿ ಯೋಚನೆ ಮಾಡಿಕೊಂಡು ಮಾಡಬೇಕಾಗ್ತದೆ ಇಂದಿನ ಮುಂದಿನ ದಿನಗಳಲ್ಲಿ. ಅಂದರೆ ಮೊದಲೆಲ್ಲ ಈ ಮಳೆ ಬರುವಂಥ ನಕ್ಷತ್ರಗಳಿತ್ತು, ಅದೇ ರೀತಿಯಲ್ಲಿ ಮಳೆ ಬರ್ತಾ ಇತ್ತು. ಈಗಿನ ಈ ನಕ್ಷತ್ರ ಇದಕ್ಕೆಲ್ಲ ಯಾವುದೇ ರೀತಿಯ ಅಂದರೆ ಪರಿಸರ ಅಷ್ಟು ಹಾಳು ಮಾಡಿ ಬಿಟ್ಟಿದ್ದಾರೆ. ನಮ್ಮ ನಾವೇ ಅಂದ್ರೆ ನಾವು ನಮ್ಮ ಜನಗಳೇ ನಾವೇ ಮಾಡಿದ್ವಿ. ಈ ಪ್ಲಾಸ್ಟಿಕ್ ಆಗಲಿ, ಈ ಇದಕ್ಕೆ ರಾಸಾಯನಿಕ ಗೊಬ್ಬರ ಆಗಲಿ, ಇದನ್ನೆಲ್ಲ ಪ್ರಕೃತಿಗೆ ಅಂದ್ರೆ ಅಷ್ಟು ಬೇಸರ ಆಗಿ ಬಿಟ್ಟಿದೆ. ಹಾಗಾಗಿ ವಿಕೋಪ ಆಗೋದು. ಮೊದಲಿನ ಜನಗಳು ಅಂದ್ರೆ ಮೊದಲಿನ ವ್ಯವಸ್ಥೆಗೆ ಈ ರೀತಿಯೆಲ್ಲ ವ್ಯವಸ್ಥೆ ಇರಲಿಲ್ಲ. ಈಗಿನ ವ್ಯವಸ್ಥೆಗಳಲ್ಲಿ JCP ಹಿಟಾಚಿಗಳು ಇದನ್ನೆಲ್ಲ ಬಂದು ಮಣ್ಣನ್ನು ಆಗುದು, ಈ ರೀತಿಯ ವ್ಯವಸ್ಥೆಗಳನ್ನು ಆದ್ಮೇಲೆ ಪ್ರಕೃತಿ ವಿಕೋಪ ಆಗದೆ ಏನಾಗ್ತದೆ, ಅದರೊಟ್ಟಿಗೆ ಬದುಕುವಂತ ವ್ಯವಸ್ಥೆಗಳನ್ನು ನಾವು ಮಾಡೋದು. ನಾವು ಮಾತ್ರ ಅದನ್ನು ಅಳವಡಿಸಿದ್ರೆ ಸಾಕಾಗುದಿಲ್ಲ, ಇಡೀ ಕೃಷಿ ಸಮುದಾಯಗಳನ್ನು ಸಮುದಾಯದವರು ಇದನ್ನು ಯೋಚನೆ ಮಾಡಬೇಕು. ನಮ್ಮ ಮನೆಗೆ ನಾನು ಪ್ಲಾಸ್ಟಿಕ್ ತರುವುದೇ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಹೋಗುವಾಗ ಕೆಲವು ಈಗ ಸಾಸಿವೆ ತರಬೇಕಾದ್ರೆ ಪ್ಲಾಸ್ಟಿಕ್ ಇಲ್ಲದೆ ಬರುವುದಿಲ್ಲ, ಸಣ್ಣದು. ಅಂತಹ ಕೆಲವು ಉತ್ಪನ್ನಗಳನ್ನು ತರುವುದಾದರೆ ಮಾತ್ರ ನಾನು ಪ್ಲಾಸ್ಟಿಕ್ ಉಪಯೋಗ ಮಾಡ್ತೇನೆ, ಹೊರತು ನಾನು ಪ್ಲಾಸ್ಟಿಕ್ ಬೇಡ ಅಂತೇಳಿ ಹೇಳುದು. ಅಂಗಡಿಯಲ್ಲಿ ಹೋಗುವಾಗ ಸ್ಕೂಟ್ರು ಜೀಪಲ್ಲಿ ಹಾಕಿ ಹೋಗ್ತೇನೆ ಅಂತ ಹೇಳಿ ಅವರು ಇದು ಎಂಥ ಜನ ಅಂತ ಅವರು ನನ್ನನ್ನು ಅಂಗಿಸುವ ರೀತಿ ಮಾತಾಡ್ತಾರೆ. ಆದರೂ ನನಗೆ ಬೇಸರ ಇಲ್ಲ, ನನ್ನ ಭೂಮಿಗೆ ಬರುವುದಿಲ್ಲ ಅಲ್ಲ ಅದು ಅಂತೇಳಿ ನನಗೆ ಸಂತೋಷ ಇದೆ ಆ ಪ್ಲಾಸ್ಟಿಕ್. ಸತ್ಯವಾದ ಮಾತು ಸರ್. ನಿಜವಾಗಿ ನಾವು ಏನು ತೊಂದರೆಗಳು ಬರ್ತದೆ ಕೃಷಿ ಭೂಮಿಗೆ ಅದನ್ನು ಮೆಟ್ಟಿ ನಿಂತು ನಾವು ಇನ್ನು ಮುಂದಿನ ಪೀಳಿಗೆಗೆ ಸಹ ಈ ಭೂಮಿಯನ್ನು ಕೊಡಬೇಕು. ಅದಕ್ಕೆ ಏನೆಲ್ಲ ನಮ್ಮಿಂದ ಪ್ರಯತ್ನ ಆಗ್ತದೆ ಅದೆಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಅದರಲ್ಲಿರುವ ಸಾಧಕ ಬಾಧಕಗಳನ್ನು ಸಹ ತಗೊಳ್ತಾ ಮುಂದಿನ ಸಮಾಜಕ್ಕೆ ಒಳ್ಳೆಯ ಭೂಮಿಯನ್ನು ಕೊಡಬೇಕು ಅಂತ ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದೀರಾ, ಕೃಷಿಯನ್ನು ಮಾಡ್ತಾ ಇದ್ದೀರಾ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದು ತಾವು ನಿಮ್ಮ ಅನುಭವ ಒಂದು ಕೃಷಿಯ ಬಗ್ಗೆ, ಹಾಗೆ ಮಿಶ್ರ ಕೃಷಿ, ಎಲ್ಲ ದನಕರುಗಳಿರಲಿ, ಎಲ್ಲ ಹಾಲು ಉತ್ಪಾದನೆ ಉತ್ಪನ್ನಗಳು, ಅದರ ಒಂದು ಮಾರ್ಕೆಟ್ ಕೊಂಡೋಗುವಂಥದ್ದು ರೀತಿ ಅಥವಾ ಅದನ್ನು ಹೇಗೆ ಸಮತೋಲನ ಪಡಿಸುವಂಥದ್ದು, ಮನುಷ್ಯ ತನ್ನ ಬದುಕಬೇಕು ಅಂತ ಆದರೆ ಒಂದು ಕೃಷಿ ಭೂಮಿಯಿಂದ, ಕೃಷಿ ಭೂಮಿ ಇದ್ದರೆ ಒಂದು ಜೀವನ ನಡೆಸಲಿಕ್ಕೆ ಸಾಧ್ಯ ಎನ್ನುವ ಹಾಗೆ ನೀವು ತೋರಿಸಿಕೊಟ್ಟಿದ್ದೀರಾ. ಅದನ್ನು ಸಹ ಮುಂದೆ ಬೆಳೆಸಿ ಇನ್ನೂ ಸಹ ಚೆನ್ನ ಮಾಡಿ ಕೊಂಡೋಗಬೇಕು ಅಂತ ಇದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಸರ್ ಈ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು. ಈಗ ನಿಮ್ಮನ್ನು ಈ ಒಂದು ವಿಷಯದ ಬಗ್ಗೆ ಶ್ರೋತೃಗಳು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಬಹುದಾ ಸರ್? 9980241355. ನಮ್ಮ ಕೃಷಿಕರಿಗೆ ಶ್ರೋತೃಗಳಿಗೆ ಸಹ ಈ ಇವರನ್ನು ಭಾಸ್ಕರ ಪ್ರಭು, ಮನವಾರ್ತೆ ಮೋಂತಿಮಾರು, ಇವರು ಸಾವಯವ ಕೃಷಿಕರು, ಮಿಶ್ರ ಬೆಳೆ ತರಕಾರಿ ಜಾನುವಾರು ಸಾಕಾಣಿಕೆ ಹಾಗೆ ಸಾವಯವ ಕೃಷಿ ಗ್ರಾಹಕ ಬಳಗದ ಸಕ್ರಿಯ ಸದಸ್ಯರಾಗಿದ್ದಾರೆ. ಇವರನ್ನು ನೀವು ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡುವುದಿದ್ರೆ ಇವರ ದೂರವಾಣಿ ಸಂಖ್ಯೆ 9980241355. ಮತ್ತೊಮ್ಮೆ 9980241355. ಧನ್ಯವಾದಗಳು. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಕುರಿತಾಗಿ ಭಾಸ್ಕರ ಪ್ರಭು, ಮೋಂತಿಮಾರು ಬಂಟ್ವಾಲ ಇವರ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶಶಿಕಲಾ ಪ್ರಭು, ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ. ಮುಂದಿನ ಕಿಸಾನ್ ವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800-1801-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು. ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800-1801-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿದೆ ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ಈಗ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಭಕ್ತಿಗೀತೆ, ರಚನೆ ಎಚ್ ಶಂಕರ ನಾರಾಯಣ ಭಟ್. ಶ್ರೀಗಂಧನಾನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ. ಶ್ರೀಗಂಧನಾನಾಗಿ ಹುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ. ನಿನ್ನ ಪಾದಾರ್ಚನೆಗೆ ಸವೆಯುತ್ತಿದ್ದೆ. ಪಾದಾರ್ಚನೆಗೆ ಸವೆಯುತ್ತಿದ್ದೆ. ಸವೆಯುತ್ತಿದ್ದೇ